ಶಿಕಾರಿಪುರ ತಾಲೂಕು ಕಲ್ಮನೆಯ ಸರ್ಕಾರಿ ಶಾಲೆಯ ಶಿಕ್ಷಕರಾದ ವಾಗೀಶ್ ಆರಾಧ್ಯ ಮಠ ಅವರೊಂದಿಗೆ ಗಣಿತ, ಕೃಷಿ, ಹೊಸ ಶಿಕ್ಷಣ ನೀತಿ ಈ ಕುರಿತು ಸಂದರ್ಶನ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಕಲ್ಮನೆಯಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಗಣಿತ ಶಿಕ್ಷಕರಾಗಿರ್ತಕ್ಕಂತಹ ವಾಗೀಶ್ ಆರಾಧ್ಯ ಮಠ ನಮ್ಮೊಂದಿಗಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ವಾಗೀಶ್ ಅವರಿಗೆ. ನಮಸ್ಕಾರ ಸರ್. ಗಣಿತ ಶಿಕ್ಷಕರು ತಾವು ಹಳ್ಳಿ ಕಡೆ ಗಣಿತ ಅಂತಂದ್ರೆ ಹಳ್ಳಿ ಕಡೆ ಅಂತದ್ದು ಎಲ್ಲಾ ಕಡೆನೂ ಅದನ್ನೇ ಅಂತಾರೆ. ಈ ಗಣಿತ ಅಂತಂದ್ರೆ ಒಂಥರ ಕಬ್ಬಿಣದ ಕಡಲೆ ಕಂಡ್ರಿ. ಇದು ಯಾವನ ಈ ಸಬ್ಜೆಕ್ಟ್ ಕಂಡಿಡದ ಅಂತಾನೆ ಬೈಕತ್ತಾರೆ. ಇದು ನಿಮ್ಮ ಅನುಭವದಲ್ಲಿ ಮಕ್ಕಳಿಗೆ ಕಲಿಸೋದ್ರಲ್ಲಿ ಯಾವ ರೀತಿ ಕ್ರಮ ಅನುಭವಿಸಿ ಅವರಿಗೆ ಕ್ರಮ ಅನುಸರಿಸಿ ಅವ್ರಿಗೆ ಹೇಗೆ ಅರ್ಥ ಆಗೋಗೆ ಮಾಡಿಕೊಡ್ತೀವಿ ಸರ್? ಏನಾಗಿದೆ, ಗಣಿತ ಕಬ್ಬಿಣದ ಕಡಲೆ ಅನ್ನೋದು ಮುಂಚೆಯಿಂದ ಬಂದ್ಬಿಟ್ಟಿದೆ. ಈಗಾಗಲೇ ನಮ್ಮ ಸೀನಿಯರ್ಸ್ ಇರ್ತಾರೆ, ಅಂದ್ರೆ ಆ ಹುಡುಗರು ಸೀನಿಯರ್ಸ್ ಇರ್ತಾರೆ, ಇವರೇನ್ ಮಾಡಿರ್ತಾರೆ, ಗಣಿತ ಕಷ್ಟ ಕಣಪ್ಪ, ಗಣಿತ ಕಷ್ಟ ಕಣಪ್ಪ ಅಂತ. ಆಮೇಲೆ ಪ್ರೈಮರಿ ಸ್ಕೂಲ್ ಅಲ್ಲಿ ಸಿಸ್ಟಮೆಟಿಕ್ ಆಗಿ ಬೇಸಿಕ್ ಅನ್ನ ಕಲ್ತ್ಕೊಂಡ್ ಬಂದ್ಬಿಟ್ರೆ ಏನು ಬೇಡ ಸರ್. ಏಳನೇ ಕ್ಲಾಸ್ ತನಕ ಅವನು ಕೂಡೋದು, ಕಳಿಯೋದು, ಗುಣಿಸೋದು, ಬಾಕ್ಸೋದು, ಆಮೇಲೆ ಮಗ್ಗಿ, ಒಂದು 15 ತನಕ ಅಥವಾ 20 ತನಕ ಮಗ್ಗಿ, ಆಮೇಲೆ ಕೆಲವು ಶೇಪ್ಸ್ ಅನ್ನ ಗುರುತಿಸೋದು, ಕೆಲವು ಆಕೃತಿಗಳನ್ನ ಗುರುತಿಸಿ ಇದರ ಗುಣಲಕ್ಷಣಗಳನ್ನ ಹೇಳೋದು, ಇಷ್ಟನ್ನ ಕಲ್ತ್ಕೊಂಡ್ರೆ ಅವನಿಗೆ ಗಣಿತ ಅನ್ನೋದು ಕಷ್ಟ ಆಗಲ್ಲ. ಯಾಕೆಂತಂದ್ರೆ ಹೈಸ್ಕೂಲ್ ನಲ್ಲಿ ನಾವೇನ್ ಬೇಸಿಕ್ ಅನ್ನ ಕಲ್ತಿರ್ತೀವೋ ಅದನ್ನ ಎಕ್ಸ್ಟೆಂಡೆಡ್ ಫಾರ್ಮ್ ಇರುತ್ತೆ ಅಷ್ಟೇನೆ. ಅದ್ರೇನಾಗಿದೆ, ಒಂದು ಹಳ್ಳಿ ಕಡೆ, ನಾನು ಸಿಟಿ ಕಡೆಗಿಂತ ಹಳ್ಳಿ ಕಡೆ ಹೋದ್ರೆ ಪಾಪ ಅಲ್ಲಿ ಏನಾಗಿದೆ, ಓದಿರೋರು ಕಡಿಮೆ, ಸ್ಕೂಲಲ್ಲಿ ಕಲ್ತ್ಕೊಂಡು ಹೋಗ್ತಾರೆ, ಮನೇಲಿ ಹೋದಾಗ ಅವ್ರಿಗೆ ಅದನ್ನ ಫಾಲೋಅಪ್ ಮಾಡೋದಕ್ಕಾಗಲ್ಲ, ಹಾಗಾಗಿ ಅವರು ಬೇರೆ ಯಾರ್ದೋ ಹತ್ರ ಹೇಳ್ಸ್ಕೋಬೇಕಾಗಿರುತ್ತೆ. ಸೊ ಹೀಗಾಗಿ ಅವರಿಗೆ ಒಂದು ಸ್ಕೂಲಿಗೂ ಮತ್ತೆ ಮನೆಗೂ ಒಂದು ಗ್ಯಾಪ್ ಬರುತ್ತೆ, ಅಂದ್ರೆ ಹೇಳ್ಕೊಡಕ್ಕೆ ಅಥವಾ ಫಾಲೋಅಪ್ ಮಾಡೋದಕ್ಕೆ ಯಾರು ಇರೋದಿಲ್ಲ. ಎಜುಕೇಟೆಡ್ ಆದ್ರೆ ಅಲ್ಪ ಸ್ವಲ್ಪ ಹೇಳ್ಕೊಡ್ತಾರೆ. ಸೊ ಆ ಫಾಲೋಅಪ್ ಮಾಡಕ್ಕಾಗ್ಲಿಲ್ಲದಂಗೆ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಸ್ವಲ್ಪ ಲ್ಯಾಗ್ ಹಾಕೊಂತ ಹೋಗುತ್ತೆ, ಗ್ಯಾಪ್ ಹಾಕೊಂತ ಹೋಗುತ್ತೆ. ಆ ಬರ್ತಾ ಬರ್ತಾ ಗ್ಯಾಪ್ ಹೈಸ್ಕೂಲ್ ಲೆವೆಲ್ಗೆ ಬಂದಾಗ ಅವ್ರ ತಲೆಯಲ್ಲಿ ಕುತ್ಕೊಂಡ್ಬಿಡುತ್ತೆ, ಗಣಿತ ಅಂದ್ರೆ ಕಷ್ಟ, ಗಣಿತ ಅಂದ್ರೆ ಕಷ್ಟ. ಆಮೇಲೆ ಹಿಂದಿನ ಕೆಲವೊಂದು ಹುಡುಗರು ಹೇಳಿರೋದು ಅಥವಾ ಅಪ್ಪ ಅಮ್ಮ ಹೇಳೋದು, ಏ ಗಣಿತ ಕಷ್ಟ ಕಂಡ್ರ ಚೆನ್ನಾಗಿ ಹೋದ್ರು, ಇವ್ನು ಹೇಳ್ಕೊಂತ ಹೇಳ್ಕೊಂತ ಏನಾಗುತ್ತೆ ಅಂತಂದ್ರೆ ಅದು ತಲೆಯಲ್ಲಿ ಕುತ್ಕೊಂಡ್ಬಿಡುತ್ತೆ, ಗಣಿತ ಕಷ್ಟ ಅಂತ. ಆದ್ರೆ ನನಗೆ ಗೊತ್ತಿರೋ ಪ್ರಕಾರ ಸರ್, ನಾನು ನೋಡಿರೋ ಪ್ರಕಾರ, ನೀವು ಕೇಳಿಬೇಕಾರೆ ಹೈಸ್ಕೂಲ್ ಹುಡುಗರನ್ನ ಬಹಳ ಜನರನ್ನ ಕೇಳಿ ಅಥವಾ ಪ್ರೈಮರಿ ಸ್ಕೂಲ್ ಹುಡುಗರನ್ನ ಕೇಳಿ, ಬಹಳ ಜನ ಮ್ಯಾಥ್ಸ್ ಅನ್ನ ಇಷ್ಟಪಡ್ತಾರೆ. ಆಮೇಲೆ ಆ ಮ್ಯಾಥ್ಸ್ ಅನ್ನ ಇಷ್ಟಪಟ್ಟರು ನೋಡಿ ಅವ್ರ ಮುಂದೆ ಏನೋ ಒಂದು ಸಾಧನೆಗಳನ್ನ ಮಾಡ್ತಾರೆ. ಯಾರು ಗಣಿತ ಕಷ್ಟ ಅಂತಂದು ಅನ್ಕೊಂಡಿದಾರಲ್ಲ, ಅವರು ಒಂದು ಮನೆಯಲ್ಲಿ ಫಾಲೋಅಪ್ ಮಾಡಕ್ಕಾಗಿಲ್ಲ ಅಥವಾ ಬೇಸಿಕ್ ಸರಿ ಇಲ್ಲ ಅಂತ ನನ್ನ ಅನುಭವ ಸರ್. ಬಟ್ ನಾವು ಮನಸ್ಸು ಮಾಡಿದ್ರೆ, ಅಂದ್ರೆ ಅವರಿಗೆ ಯಾರ್ಯಾರಿಗೆ ಆ ಪ್ರಾಬ್ಲಮ್ ಇದೆಯೋ, ಫಾರ್ ಎಕ್ಸಾಂಪಲ್ ನಾವು 8ನೇ ಕ್ಲಾಸಿಗೆ ಬಂದಾಗ ಹುಡುಗರಿಗೆ ನಾನು ಕೂಡ್ಸೋದು ಕಳೆದ್ರಿಂದ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ, ಈಗ ಅದರಲ್ಲೂ ಈಗ ಕರೋನಾದಿಂದ 2 ವರ್ಷ ಗ್ಯಾಪ್ ಆಗಿರೋದ್ರಿಂದ ಕೂಡ್ಸೋದು ಕಳೆಯೋದು, ಆ ಸಿಂಬಲ್ಗಳು, ನಾವೆಲ್ಲೆಲ್ಲಿ ಏನೇನು ಚಿಹ್ನೆಗಳನ್ನ ಬಳಸ್ತೀವಿ, ಗಣಿತದ ಮೂಲ ಕ್ರಿಯೆಗಳು, ಇವೆಲ್ಲವನ್ನೂ ಅವರಿಗೆ ಹೇಳ್ಕೊಟ್ಟಾಗ ಅವರಿಗೆ ನಾವು ಒಂದೇ ಸ್ಥಳ ಇದ್ದಕ್ಕಿದ್ದಂಗೆ 8ನೇ ಕ್ಲಾಸಿಗೆ ಬಂದ್ವಿ ಅಂತಂದ್ರೆ ಸ್ವಲ್ಪ ಪ್ರಾಬ್ಲಮ್ ಅನ್ಸುತ್ತೆ, ಇದೇನೋ ಹೊಸ ವಿಷಯ ತಿಳ್ಕೊಂತಿದೀವಲ್ಲ ಅಂತ. ಸೊ ಬೇಸಿಕ್ ಇಂದ ಬರ್ತಾ ಬರ್ತಾ ಸ್ವಲ್ಪ ನಮಗೆ ಹೆಚ್ಚಿಗೆ ಒತ್ತಡ ಆಗ್ಬೋದು ಅಥವಾ ಸ್ವಲ್ಪ ಟೈಮ್ ಹಿಡಿಬಹುದು, ಬಟ್ ಈ ಬೇಸಿಕ್ ಇಂದ ಕಲ್ಸ್ಕೊಂತ ಬಂದಾಗ ಅವ್ರಿಗೆ ಮನೇಲಿ ಹೋಗಿ ಅದನ್ನ ವರ್ಕ್ ಮಾಡಿ ಅಂತಂದ್ರೆ ಸ್ವಲ್ಪ ಮನೆಯವರು ಸಹಿತ ಫಾಲೋಅಪ್ ಮಾಡಿದ್ರೆ ಗಣಿತ ಕಷ್ಟ ಅಂತ ನನಗೇನು ಅನ್ಸಲ್ಲ ಸರ್. ನೀವು ಕೇಳಿಬೇಕಾರೆ ಬಹಳಷ್ಟು ಜನ ಯಾರು ಸ್ವಲ್ಪ ಈಗ ಓದಿ ಮುಂದೋಗಿರ್ತಾರಲ್ಲ ಅವ್ನು ಕೇಳಿ, ಗಣಿತನೇ ಬಹಳಷ್ಟು ಜನಕ್ಕೆ ಫೇವ್ರೇಟ್ ಸಬ್ಜೆಕ್ಟ್ ಆಗಿರುತ್ತೆ. ಈಗ ರೈತರ ಮಕ್ಕಳು ತುಂಬಾ ಜನ ಬರ್ತಾ ಇರ್ತಾರೆ, ಹಳ್ಳಿ ಕಡೆ ರೈತಾಪಿ ವರ್ಗವೇ ಬಹಳ ಮುಖ್ಯವಾದಂತ ಕಸುಬು. ಅದರಲ್ಲೂ ಈ ಕಲ್ಮನೆ ನೀವೇನ್ ಕೆಲಸ ಮಾಡ್ತೀರಿ ಆ ಗ್ರಾಮದಲ್ಲಿ ಸಣ್ಣ ಗ್ರಾಮ ಅಂತ, ಅದು ಹೀಗಿರ್ಬೇಕಾದ್ರೆ ಅಲ್ಲಿಯ ಹುಡುಗರುಗಳಿಗೆ ಎಕರೆ ಅಂತಂದ್ರೇನು? ಇದು ಬಿಟ್ಬಿಡಿ, ನೀವು ಹೇಳಿದ್ರಿ ಕೂಡೋದು, ಕಳಿಯೋದು, ಗುಣಿಸೋದು, ಬಾಕ್ಸೋದು, ಪ್ರಮೇಯಗಳು, ಅವೆಲ್ಲ ಸಿಲೆಬಸ್ ಅಲ್ಲಿ ಏನಿರುತ್ತೆ ಅದು ಬರ್ತಾ ಇರುತ್ತೆ. ಒಂದು ಎಕರೆ ಅಂತಂದ್ರೆ ಎಷ್ಟು ಬರುತ್ತೆ? ಅದನ್ನ 1 ಸೆಂಟಿಮೀಟರ್ ಅಂತಂದ್ರೆ ಎಷ್ಟು? ಅದನ್ನ ಕನ್ವರ್ಟ್ ಮಾಡೋದು ಹೇಗೆ? ಈ ತರದ ಲೆಕ್ಕಗಳಲ್ಲಿ ಆ ಹುಡುಗರುಗಳು ಪರಿಶ್ರಮ ಸಾಧನೆ ಗೊತ್ತಿರತ್ತಾ, ಅಥವಾ ಅವರಿಗೆ ಅದನ್ನು ಹೇಳ್ಕೊಡೋ ಅಂತ ಕ್ರಮಗಳು ಶಾಲೆ ಲೆವೆಲ್ ಅಲ್ಲೇ ಪ್ರಾರಂಭ ಮಾಡಬೇಕಾಗತ್ತೆ? ಸರ್, ಸಾಮಾನ್ಯವಾಗಿ ಮನೆಯಲ್ಲಿ ಗಣಿತಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಕಡಿಮೆ ಇರುತ್ತೆ. ಅಂದ್ರೆ ನೀವು ಎಕರೆಗೆ ಎಷ್ಟು ಮೀಟರ್ ಇರುತ್ತೆ, ಯಾವ ರೀತಿ ಮೀಟರ್ ಸ್ಕ್ವೇರ್ ಆಗಿ ಕನ್ವರ್ಟ್ ಮಾಡಬೇಕು, ಅಥವಾ ಅಷ್ಟು ಬೇಡ ಸರ್, 1 ಇಂಚಿಗೆ 8 ಸೆಂಟಿಮೀಟರ್ ಇರುತ್ತೆ, 1 ಮೀಟರ್ಗೆ 8 ಸೆಂಟಿಮೀಟರ್ ಇರುತ್ತೆ, ಇವೆಲ್ಲವನ್ನು ಮನೇಲಿ ಹೇಳ್ಕೊಡೋದಿಲ್ಲ. ಮನೆಯಲ್ಲಿ ಸಾಮಾನ್ಯವಾಗಿ ಲ್ಯಾಂಗ್ವೇಜ್ ಅಂತಂದ್ರೆ ನಾವು ಮಾತೃಭಾಷೆಯಲ್ಲಿ ಮಾತಾಡ್ತಾ ಇರ್ತೀವಿ, ಅವ್ರಿಗೆ ಸ್ವಲ್ಪ ಲ್ಯಾಂಗ್ವೇಜಸ್ ಈಸಿ ಆಗ್ಬೋದು, ಅಂದ್ರೆ ಮಾತಾಡ್ತಾ ಮಾತಾಡ್ತಾ ಕೆಲವು ಪದಗಳು ಇವೆಲ್ಲ ಇರುತ್ತೆ. ಆದ್ರೆ ಗಣಿತ ಅನ್ನೋದು ನಾವು ಡೈಲಿ ಬೇಕೇ ಬೇಕು ಸರ್, ಗಣಿತ ಇಲ್ಲ ಅಂದ್ರೆ ಬದುಕಿಲ್ಲ. ನಮ್ಮ ಡೈಲಿ ವರ್ಕ್ ಅಲ್ಲಿ ಗಣಿತವನ್ನ ನಾವು ಬಳಕೆ ಮಾಡೇ ಮಾಡ್ತೀವಿ. ಆದ್ರೆ ಈ ತರದ ಕೆಲವು ಪಾಯಿಂಟ್ಸ್ ಇದೆ, ನೀವು ಹೇಳಿದ್ರಲ್ಲ ಈಗ ಎಕರೆ ಅಂದ್ರೆ ಏನು ಅಥವಾ ಎಕರೆ ಅಂದ್ರೆ ಏನು ಅಂತ ಗೊತ್ತವರಿಗೆ ನಿಮ್ಗೆ ಅಳತೆ ಮಾಡೋದು ಗೊತ್ತು, ಎಕರೆ ಎಷ್ಟು ಬರುತ್ತೆ ಅಂತ ಗೊತ್ತು. ಆದ್ರೆ ಅದನ್ನ ಮೀಟ್ರಿ ಕನ್ವರ್ಟ್ ಮಾಡಿ ಸೆಂಟಿಮೀಟ್ರಿ ಕನ್ವರ್ಟ್ ಮಾಡಿ ಸರ್, ಬಹಳಷ್ಟು ಜನಕ್ಕೆ ಸೆಂಟಿಮೀಟರ್ ಅಂತ ಹೇಳಿದಾಗ ಜೀರೋದಿಂದ ಒಂದ್ ಇಟ್ಕೊಂಡ್ರೆ ಒಂದ್ ಸೆಂಟಿಮೀಟರ್, ಫಾರ್ ಎಕ್ಸಾಂಪಲ್ ನೀವು 5 ಸೆಂಟಿಮೀಟರ್ ಇಟ್ಕೋ ಅಂತ ಅಂದಾಗ ಅವರು 1 ರಿಂದ 5 ಇಟ್ಕೊಂಡು ಅಳತೆ ಮಾಡುವಂತ ಹುಡುಗರು ಇದಾರೆ. ಸೊ ಅವರಿಗೆ ಇವನ್ನೆಲ್ಲ ಹೇಳ್ಕೊಡ್ಬೇಕಾಗತ್ತೆ, ಅಂದ್ರೆ ಮೀಟರ್ ಅಂದ್ರೆ ಏನು, ಸೆಂಟಿಮೀಟರ್ ಅಂದ್ರೆ ಏನು, ಎಕರೆ ಅಂದ್ರೆ ಏನು, ಇವೆಲ್ಲ ಹೇಳ್ಕೊಡ್ಬೇಕಾಗತ್ತೆ. ಮನೇಲಿ ಇದನ್ನೆಲ್ಲ ಅಂದ್ರೆ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ಲ ಗೊತ್ತಿಲ್ಲ ಸರ್, ಬಟ್ ಆದ್ರೆ ಹೇಳ್ಕೊಡೋದಿಲ್ಲ. ಎಕರೆ ಅಂದ್ರೆ ಏನು, ಎಕರೆ ಅಂದ್ರೆ ಏನು ಅಂತ ಗೊತ್ತಿರ್ಬೋದು, ಎಕರೆಗೆ ಎಷ್ಟು ಮೀಟರ್ ಇರುತ್ತೆ, ಅಥವಾ ಈಗ 1 ಮೀಟರ್ ಬಟ್ಟೆ ತಗೊಂಡಾರೆ ಅನ್ಕೊಳ್ಳಿ, ಅವರಿಗೆ ಸ್ಕೂಲಿಗೆ ಬಂದ್ಮೇಲೆ ಗೊತ್ತಾಗುತ್ತೆ 1 ಮೀಟರ್ ಅಂತ ಅಂದ್ರೆ 100 ಸೆಂಟಿಮೀಟರ್ ಅಂತ ಸ್ಕೂಲಿಗೆ ಬಂದಾಗ ಗೊತ್ತಾಗುತ್ತೆ. ನೀವು ಅಂಗಡಿಗೆ ಹೋದ್ರೆ ಅವ್ರು ಮೀಟರ್ ಅಂತ ಹೇಳದ್ ಗೊತ್ತು ಅವರಿಗೆ, ಮೀಟರ್ನ ನಾವು ಯೂಸ್ ಮಾಡ್ತೀವಿ ಅಂತ ಗೊತ್ತು, ಕಿಲೋಮೀಟರ್ ಅಂತಂದ್ರೆ ನಮಗೆ ಒಂದೂರಿಗೂ ಕಿಲೋಮೀಟರ್ ಅಷ್ಟು ಡಿಫ್ರೆನ್ಸ್ ಇರುತ್ತೆ, ಇದೆಲ್ಲ ಗೊತ್ತು. ಆದ್ರೆ ಅದನ್ನ ಕನ್ವರ್ಷನ್ ಮಾಡೋದನ್ನ ಅವ್ರು ಸ್ಕೂಲಿಗೆ ಬಂದ ಕರೀತಾರೆ ಅಂತ ನನ್ನ ಇದು ಸರ್. ಒಳ್ಳೆ ಮಾತನ್ನ ಹೇಳಿದ್ರೆ, ನಾನು ಯಾಕೆ ಕೇಳಿದೆ ಈ ಪ್ರಶ್ನೆ ಅಂತಂದ್ರೆ, ರೈತರು ನೀವು ಹೇಳಿದಾಗೆ ಭಾಷೆಗಳನ್ನು ಕಲಿತಾರೆ, ಜೊತೆಗೆ ಮನೆಯಲ್ಲಿ ಇದ್ರ ಬಗ್ಗೆ ಇಷ್ಟು ಗುಂಟೆ ಅಂತ ಮಾತಾಡ್ತಾರೆ, ಸೌತ್ ಕೆನರಾ ಕಡೆ ಸೆಂಟ್ಸ್ ಅಂತ ಹೇಳ್ತಾರೆ. ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಇದಾದಾಗ ಫೆಮಿಲಿಯರ್ ಆಗಿರ್ತಾರೆ ಅನ್ನೋದು ನನ್ನ ಭಾವನೆ. ತಾವು ಹೇಳಿದ್ರಿ ವಾಸ್ತವ ಏನು ಅಂತಂದ್ರೆ ಗೊತ್ತಿರುತ್ತೆ, ಅದನ್ನ ಕನ್ವರ್ಷನ್ ಮಾಡೋದಕ್ಕೆ ಗೊತ್ತಿರಲ್ಲ. ಇನ್ನೊಂದು ಸ್ವಲ್ಪ ಇದನ್ನ ಬೇರೆ ರೀತಿಯಲ್ಲೇ ತಗೊಳ್ಳೋದಾದ್ರೆ, ಕೆಲವ್ರು ಹೇಳ್ತಾರೆ ಈ ಪೈಥಾಗೊರಾಸನ ಪ್ರಮೇಯ ಅಂತಾನೆ ಇಟ್ಕೊಳ್ಳಿ, ಅವನು ಲಂಬಕೋನ ತ್ರಿಕೋನದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ವರ್ಗ ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ, ಇದು ಒಂದು ಸಿದ್ಧಾಂತ. ಈ ತರದ್ದು ಅನೇಕ ಪ್ರಮೇಯಗಳನ್ನ ಶಾಲೆಗಳಲ್ಲಿ ಇಟ್ಟಿರ್ತಾರೆ. ಅಥವಾ ಆಲ್ಜಿಬ್ರಾಕ್ ಬಂದ್ರೆ a+b² ಅಂತಂದ್ರೆ a² + 2ab + b², ಇದನ್ನ ಕೆಲವರು ಒಂದು ಪ್ರಶ್ನೆ ಮಾಡ್ತಾರೆ. ಈ ತರದ್ದನ್ನ ನೀವು ಹೇಳಿದ್ರಿ, ಗಣಿತ ಹೆಜ್ಜೆ ಹೆಜ್ಜೆಗೂ ಬೇಕಾಗತ್ತೆ, ಈ ಟ್ರಿಗ್ನೋಮೆಟ್ರಿ ಇರ್ಬೋದು ಅಥವಾ ಈ ತರದ್ದು ಕೆಲವು ಪ್ರಮೇಯಗಳಿರ್ಬೋದು, ಆಲ್ಜಿಬ್ರಾ ಇರ್ಬೋದು, ಇದು ನಿತ್ಯ ಜೀವನದಲ್ಲಿ ಹೇಗೆ ನಮಗೆ ಅಳವಡಿಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ ಸರ್? ಆಕ್ಚುಲಿ ಗಣಿತವನ್ನ ಒಬ್ಬ ಗಣಿತ ಮೇಷ್ಟ್ರಿಗಿಂತ ಚೆನ್ನಾಗಿ ಹಳ್ಳಿಯವ್ರು ಬಳಸ್ತಾರೆ ಅಂತ ನಾನು ಅನ್ಕೊಂಡಿನಿ ಸರ್. ಈಗ ನನಗೆ ನಾನು ಫಿಸಿಕ್ಸ್ ಪಾಠ ಮಾಡ್ತೀನಿ ಅಂತ ಅನ್ಕೊಳ್ಳಿ, ನಾನು ಮೋಟರ್ ಬಗ್ಗೆ ಬಹಳ ಚೆನ್ನಾಗಿ ಪಾಠ ಮಾಡ್ತೀನಿ, ಮೋಟರ್ದು ಭಾಗಗಳನ್ನ ಹೇಳ್ತೀನಿ, ಮೋಟರ್ ಹೇಗೆ ವರ್ಕ್ ಮಾಡುತ್ತೆ ಹೇಳ್ತೀನಿ, ಅದಕ್ಕೆ ಬಲಗೈ ನಿಯಮ ಎಡಗೈ ನಿಯಮ ಎಲ್ಲವನ್ನೂ ಹೇಳ್ತೀನಿ. ಆದರೆ ನನ್ನ ಮನೇಲಿ ಮೋಟರ್ ಕೆಟ್ಟರೆ ಅಥವಾ ನನ್ನ ಮನೇಲಿ ಒಂದು ಬಲ್ಬನ್ನ ಚೇಂಜ್ ಮಾಡಬೇಕು ಅಥವಾ ಆ ವೈರಿಂದ ಏನೋ ಕನೆಕ್ಷನ್ ಇದಾಗಿದೆ ಇದಕ್ಕೋದ್ರೆ ನಾನೇನ್ ಮಾಡ್ತೀನಿ ಅಂತಂದ್ರೆ ಬೇರೆ ಯಾರನ್ನೋ ಕರಿತೀನಿ. ಆದ್ರೆ ಹಳ್ಳಿಯವರು ಆಲ್ಮೋಸ್ಟ್ ಅವ್ರವ್ರ ಕೆಲಸಗಳನ್ನ ಅವ್ರು ಮಾಡ್ಕೊಂಡು ಕಲ್ತಿರ್ತಾರೆ. ಈ ಗಣಿತದ ಪರಿಕಲ್ಪನೆಗಳು ಕೆಲವು ಬೇಕಾಗುತ್ತೆ ಸರ್. ನಾವು ಪಾಠದಲ್ಲಿ ಹೇಳ್ಕೊಡೋದನ್ನ ಸಿಸ್ಟಮೆಟಿಕ್ ಆಗಿ ಸೈದ್ಧಾಂತಿಕವಾಗಿ ಹೇಳ್ಕೊಡ್ತೀವಲ್ಲ, ಅದನ್ನ ಅವ್ರು ಬಳಸ್ತಾ ಇರ್ತಾರೆ. ಒಂದು ಕಿಟಕಿಯನ್ನ ಮಾಡ್ತಾರೆ ಮನೇಲಿ. ಈಗ ಸಾಮಾನ್ಯ ಹಳ್ಳಿಯವರು, ಈಗ ಅದರಲ್ಲೂ ನಮ್ಮ ಕಲ್ಮನೆ ಅಂತ ಅಂದಾಗ ಅಲ್ಲಿ ಮರದ ಕೆಲಸ ಹೆಚ್ಚಿಗೆ ಸರ್. ಕಾಟನ್ನ ಮಾಡ್ತಾರೆ, ಆಮೇಲೆ ಡೈನಿಂಗ್ ಟೇಬಲ್ಲು ವುಡನ್ ಥಿಂಗ್ಸ್ ಅನ್ನ ಮಾಡ್ತಾರೆ. ಸೊ ಆಲ್ಮೋಸ್ಟ್ ನನ್ನ ಪ್ರಕಾರ ಅವರಿಗೆ ಈ ಪೈಥಾಗರಸ್ ಪ್ರಮೇಯ ಆಗಿರ್ಬೋದು ಅಥವಾ ಗಣಿತದ ಪರಿಕಲ್ಪನೆಗಳಾಗಿರ್ಬೋದು ಇವು ಗೊತ್ತಿಲ್ದಂಗೆ ನೀವು ಒಂದು ಕಾಟ್ ಮಾಡಿ ಅಂತಂದ್ರೆ ಮಾಡೋದಕ್ಕಾಗಲ್ಲ. ನಾವೀಗ ಹೇಳಿದ್ವಿ ಸೆಂಟಿಮೀಟರ್ ಅಂತ ಕಾನ್ಸೆಪ್ಟ್ ಅನ್ನ ಅಪ್ಪ ಅಮ್ಮ ಹೇಳ್ಕೊಟ್ಟಿಲ್ಲ. ಸೆಂಟಿಮೀಟರ್ ಅಂದ್ರೆ ಏನು, ಎಷ್ಟಿರುತ್ತೆ, ಇಂಚ್ ಎಷ್ಟಿರುತ್ತೆ, ಇಂಚಿಗೂ ಸೆಂಟಿಮೀಟರ್ಗೂ ವ್ಯತ್ಯಾಸ ಏನು, ಅದ್ರ ಹೋಲಿಕೆ ಏನು ಅಂತ ಹೇಳ್ಕೊಟ್ಟಿಲ್ಲ. ಆದ್ರೆ ಅವ್ರ ಅದನ್ನ ಕೆಲಸ ಕಲಿಸ್ತಾ ಆ ಒಂದು ಉಡನ್ ಕೆಲಸ ಕಲಿಸ್ತಾ ಅವ್ರಿಗೆ ಆ ಪರಿಕಲ್ಪನೆಯನ್ನ ಮೂಡಿಸ್ತಾರೆ. ನಿಮಗೆ ಅವ್ರು ಡೈರೆಕ್ಟ್ ಆಗಿ ಇಂಚ್ ಅನ್ನ ಸೆಂಟಿಮೀಟರ್ ಎಷ್ಟಪ್ಪ ಅಂತ ಹೇಳದೇ ಇರ್ಬೋದು, ಆದ್ರೆ ಒಂದು ಮಂಚ ಮಾಡೋದಕ್ಕೆ ಇಷ್ಟು ಇಂಚ್ ಬೇಕು, ಇಷ್ಟು ಸೆಂಟಿಮೀಟರ್ ಬೇಕು, ಇದನ್ನೆಲ್ಲವನ್ನು ಕರೆಕ್ಟ್ ಆಗಿ ಕಲ್ತ್ಕೊಂಡಿರ್ತಾರೆ. ಆಮೇಲೆ ಈ ಆಯಗಳು ಆಯಾ ಮಾಡೋದು ಇದೆಲ್ಲ, ಈ ಆಯಾವೆಲ್ಲ ಮಾಡಿದಾಗ ನಾವ್ ಅನ್ಕೊಂತೀವಿ ರೇಖಾಗಣಿತ ಅನ್ನೋದು ಬರೀ ಬುಕ್ ಅಲ್ಲಿದೆ, ಅದನ್ನ ನಾವು ಬೇರೆ ಎಲ್ಲೂ ಇದ್ ಮಾಡಿಲ್ಲ ಅಂತ. ಬಟ್ ಆಯಾ ಮಾಡೋದು ಇದೆಲ್ಲ ಅವೆಲ್ಲ ಈಗ ಸಿಂಹ ಆಯ ವೃಷಭ ಆಯ ಇವೆಲ್ಲ ಹೇಳ್ತಾರಲ್ಲ ಸರ್, ಅದೆಲ್ಲದರಲ್ಲೂ ಸಹಿತ ಈ ಗಣಿತ ಹಾಸೊಕ್ಕಾಗಿದೆ. ಯಾವುದೇ ಒಂದು ವಿಷಯ ತಗೊಂಡ್ರು ಸಹಿತ ನಾವು ಹೇಳ್ತಿರ್ತೀನಿ ಮಕ್ಕಳಿಗೆ, ಗಣಿತ ಇಲ್ದಂಗೆ ನೀವು ಏನೂ ಮಾಡಕ್ಕಾಗಲ್ಲ. ಒಂದು ಸಣ್ಣದೇನಾರ ಇದನ್ನ ಕಟ್ಟಿಸ್ಬೇಕು ಅಂತ ಅಂದ್ರೆ ನಿಮ್ಗೆ ಅಲ್ಲಿ ಗಣಿತ ಬೇಕು. ಇಷ್ಟು ನನಗೆ ಟೈಲ್ಸ್ ಬೇಕು, ಇಷ್ಟು ಕಲ್ ಬೇಕು, ಇಷ್ಟು ಇಟ್ಗೆ ಬೇಕು, ಅಥವಾ ನಾನು ಪೇಂಟ್ ಮಾಡ್ತಿದ್ದೀನಿ ಅಂತ, ಇವೆಲ್ಲ ಕಾನ್ಸೆಪ್ಟ್ಗೂ ಗಣಿತ ಬೇಕೇ ಬೇಕು. ಹಾಗಾಗಿ ಗಣಿತ ಅವ್ರಿಗೆ ಸೈದ್ಧಾಂತಿಕವಾಗಿ ಅವ್ರ ತಲೆಯಲ್ಲಿ ಹೋಗ್ಲಿದ್ರು ಸಹಿತ ಪ್ರಾಕ್ಟಿಕಲ್ ಆಗಿ ಅದನ್ನ ಯೂಸ್ ಮಾಡ್ತಾರೆ ಅನ್ನೋದು ನನ್ನ ಅನುಭವ ಸರ್. ಮನೇಲಿ ಅದನ್ನ ಸೈದ್ಧಾಂತಿಕವಾಗಿ ಪೈಥಾಗರಸ್ ಪ್ರಮೇಯ ಅಂದ್ರೇನು ಅಂತ ಹೇಳ್ಕೊಡೋದಿಲ್ಲ, ಆದ್ರೆ ಪೈಥಾಗರಸ್ ಪ್ರಮೇಯನ ಅವ್ರು ಯೂಸ್ ಮಾಡಿದ್ದಾರೆ. ಈಗ ಒಂದು ಕಿಟಕಿ ಮಾಡ್ಬೇಕಾದ್ರೆ ಲಂಬಕೋನಗಳದಲ್ಲೇ ಮಾಡ್ಬೇಕು ನಾವು, ಆ ಲಂಬಕೋನದ ಕಾನ್ಸೆಪ್ಟ್ ಇರುತ್ತೆ ಅವರಿಗೆ, ಇವೆಲ್ಲ ಇಲ್ದಂಗೆನೆ ಅವ್ರಿಗೆ ಏನು ಮಾಡೋದಕ್ಕಾಗಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ ಸರ್. ಅಂದ್ರೆ ಇದರಲ್ಲಿ ಎರಡು ತರ, ಓದುವಂತಹ ವಿದ್ಯಾರ್ಥಿಗಳು ನೀವು ಏನು ಪಾಠ ಹೇಳಿರ್ತೀರಿ ಆ ಬೇಸಿಸ್ ಮೇಲೆ ಕಂಡುಹಿಡಿಯುವಂಥದ್ದು. ಎರಡನೇದು ಅವನ ವೃತ್ತಿನಲ್ಲೇ ಅವನು ಮುಂಚೆಯಿಂದ ತೊಡಗಿಸ್ಕೊಂಡಿದ್ದರೂ ಪರೋಕ್ಷವಾಗಿ ಗಣಿತವನ್ನು ಅಳವಡಿಸ್ಕೋಬೇಕಾಗತ್ತೆ. ಈಗ ಒಬ್ಬ ಮೋಟರ್ ರಿವೈಂಡಿಂಗ್ ವರ್ಕ್ ಮಾಡ್ತಿರ್ತಾನೆ, ನೀವು ಅವನಿಗೆ ಕಾನ್ಸೆಪ್ಟ್ ಕೇಳಿ ಸರ್ ಇದ್ರ ಮೋಟರ್ ರಿವೈಂಡಿಂಗ್ ವರ್ಕಿನ ಬಗ್ಗೆ ನೀನು ಒಂದು ಪೇಜ್ ಬರೆಯಪ್ಪ ಅಂದ್ರೆ ಬರೆಯಲ್ಲ. ಬಟ್ ಅವನು ಒಬ್ಬ ಇಂಜಿನಿಯರ್ಗಿಂತ ಚೆನ್ನಾಗಿ ವರ್ಕ್ ಅನ್ನ ಮಾಡ್ಕೊಡ್ತಾನೆ. ಆದ್ರೆ ಈಗ ಓದಿರೋ ಹುಡುಗ ಅವನಿಗೆ ನೀವು ಕೇಳಿ ಮೋಟರ್ ಹೆಂಗ್ ವರ್ಕ್ ಮಾಡುತ್ತೆ, ಯಾವ ಕಾನ್ಸೆಪ್ಟ್ ನಲ್ಲಿ ವರ್ಕ್ ಮಾಡುತ್ತೆ ಇವೆಲ್ಲವನ್ನ ನೀಟಾಗಿ ಬರಿತಾನ. ಅವನು ಅವನ ಕೈಯಲ್ಲಿ ಒಂದು ಮೋಟರ್ ಕೊಟ್ಟು ಇದನ್ನ ಮಾಡಪ್ಪ ಅಂತ ಅಂದ್ರೆ ಅವನಿಗೆ ಸಾಧ್ಯ ಆಗೋದಿಲ್ಲ. ಅಥವಾ ಈಗ ನಾನು ರೇಖಾಗಣಿತದಲ್ಲಿ ಅವನು 100 to 100 ಮಾರ್ಕ್ಸ್ ತಗೊಂಡಿದ್ದಾನೆ, ಅವನಿಗೆ ರೇಖಾಗಣಿತದ ಕಾನ್ಸೆಪ್ಟ್ ಅನ್ನ ಕೊಟ್ಟು ನೀವು ಒಂದು ಕಿಟಕಿ ಮಾಡ್ರಿ ಇದು ಮಾಡ್ರಿ ಅಂತಂದ್ರೆ ಆಗದೇ ಇರ್ಬೋದು. ಅಥವಾ ಈ ರೈತಾಪಿ ವರ್ಕದಲ್ಲಿ ಈಗ ವರ್ಕ್ ಮಾಡ್ತಾ ಇರ್ತಾರೆ, ನೇಗಿಲು ಇದಕ್ಕೆಲ್ಲ ಇಷ್ಟಿಷ್ಟೇ ಇಷ್ಟೇ ಉದ್ದ ಇರಬೇಕು, ಕೋಲು ಇವೆಲ್ಲ ಮಾಡ್ತಾ ಇರ್ತಾರೆ. ಇದನ್ನ ಅವನು ಸ್ಕೂಲಿಗೆ ಹೋಗದವನು ಸಹಿತ ಮಾಡ್ತಾನೆ ಅಂತಂದ್ರೆ ಗಣಿತ ಅವನ ತಲೆಯಲ್ಲಿದೆ, ಆದ್ರೆ ಯಾವ ರೂಪದಲ್ಲಿದೆ ಅಂತಂದ್ರೆ ನಾನ್ ಕಲ್ಸಿದ ರೂಪದಲ್ಲಿಲ್ಲ, ನಾನು ಬುಕ್ ಅಲ್ಲಿ ಏನ್ ಬರ್ದಿನೋ ಆ ರೂಪದಲ್ಲಿಲ್ಲ, ಅವನಿಗೆ ಅದನ್ನು ಪ್ರಾಕ್ಟಿಕಲ್ ಆಗಿ ತಿಳ್ಕೊಂಡಿದ್ದಾನೆ. ನೀವು ಅವನ ಕರೆದು ಕೇಳಿ ಇದೆಷ್ಟು ಇಂಚು ಇದು ಯಾವ ನಿಯಮ ಅಂತಂದ್ರೆ ಅವನಿಗೇನು ಗೊತ್ತಿಲ್ಲ, ಆದ್ರ ನಿಯಮವನ್ನು ಅವನು ಬಳಸ್ಕೊಂಡಿದ್ದಾನೆ. ಆ ನಿಯಮಗಳು ಎಲ್ಲಿಂದ ಬಂದ್ವು, ಅವ್ರ ಅಜ್ಜನಿಂದನೋ ಅವ್ರ ಅಪ್ಪನಿಂದನೋ ಯಾರ್ದೋಂದ ಬಂದಿದೆ. ಹಂಗಂತ ಅವ್ರ ಅಪ್ಪ ಅವ್ರ ಅಜ್ಜ ಓದಿದ್ರ ಇಲ್ಲ, ಅವರು ಸಹಿತ ಯಾರನ್ನೋ ಕೇಳಿ ತಿಳ್ಕೊಂಡಿರೋದು. ಈ ಹೊಸ ಶಿಕ್ಷಣ ನೀತಿ ಬರ್ತಾ ಇದೆಯಲ್ಲ, ಈ ನ್ಯೂನತೆಗಳನ್ನ ಹೋಗಲಾಡಿಸೋದಿಕ್ಕೋಸ್ಕರ ಹುಡುಗರುಗಳಿಗೆ ಒಂಥರ ಪ್ರಾಕ್ಟಿಕಲ್ ಆಗಿ ಅವರನ್ನ ತಯಾರು ಮಾಡಬೇಕು, ಬರೀ ಥಿಯರಾಟಿಕಲ್ ಆದ್ರೆ ಸಾಲದು, ಈ ತರದ ಕಾನ್ಸೆಪ್ಟ್ ಏನಾರ ಇದೆಯಾ ಅದರಲ್ಲಿ? ಸರ್ ಇದೆ ಅಂತ ಹೇಳಿದಾರೆ, ನಾವು ಸ್ವಲ್ಪ ಅದನ್ನ ಓದ್ಕೊಂಡಿದೀವಿ. ಅಲ್ಲಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ನಮಗೆ ಬಹಳ ಹಿಂದಿನಿಂದನೇ ಈ ಒಂದು ಕಾನ್ಸೆಪ್ಟ್ ಇದೆ ಸರ್. ಮಹಾತ್ಮ ಗಾಂಧಿ ಅವರು ವರ್ಧ ಶಿಕ್ಷಣ ಅಂತಂದು ಅಥವಾ ನೈ ತಾಲೀಮ್ ಅಂತಂದು ಈ ರೀತಿ ಇದ್ ಮಾಡಿದಾಗ ಅವ್ರು ಹೇಳ್ತಾರೆ, ಈ ಏನು ಸೈದ್ಧಾಂತಿಕವಾಗಿ ಏನ್ ಕಲಿಸ್ತಿರ್ಲ ಅದ್ರ ಜೊತೆಗೆ ಪ್ರಾಕ್ಟಿಕಲ್ ಆಗಿ ಅವನು ಅವನ್ ಹೊರಗೆ ಹೋದಾಗ ಅಂದ್ರೆ ಈಗ 10 ವರ್ಷ ಓದೋರೆಲ್ಲರಿಗೂ ಕೆಲಸ ಕೊಡೋದಕ್ಕಾಗಲ್ಲ. ಇವ್ 10 ವರ್ಷ ಅವನು SSLC ಮುಗಿಸಿದಾನೆ, SSLC ಮುಗಿಸ್ ಹೊರಗೆ ಹೋಗ್ತಾನೆ ಅಥವಾ PUC ಮುಗಿಸ್ ಹೊರಗೆ ಹೋಗ್ತಾನೆ. ಇದು ಹೋದಾಗ ಅವನಿಗೆ ಮೊದಲನೇ ಕಾನ್ಫಿಡೆನ್ಸ್ ನಾವೇನ್ ಕೊಡಬೇಕು ಅಂತಂದ್ರೆ, ನಾನು ನನ್ನ ಕಾಲ್ ಮೇಲೆ ನಿಲ್ಬಲ್ಲೆ, ನಾನು ಏನಾದ್ರೂ ಮಾಡಿ ಬದುಕುವಲ್ಲೆ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಒಂದು ಧೈರ್ಯವನ್ನ ಕೊಡಬೇಕು. ಆ ಧೈರ್ಯ ಕೊಡಬೇಕು ಅಂತಂದ್ರೆ, ಈಗ ನ್ಯೂ ಎಜುಕೇಶನ್ ಪಾಲಿಸಿಯಲ್ಲಿ ಅದೇ ಸರ್ ಇರೋದು, ಅವನಿಗೆ ನೀವು ಎಷ್ಟು ವಿಷಯ ತಿಳಿಸ್ತಿರೋ ಅದ್ರ ಜೊತೆಗೆ ಅವನಿಗೆ ಕೌಶಲ್ಯವನ್ನು ಸಹಿತ ಬೆಳೆಸಿ ಅಂತಂದ್ರೆ, ಈಗಾಗಲೇ ನಿಮ್ಮ ಈ ಗೌರ್ಮೆಂಟ್ ಇದರಲ್ಲಿ ನೋಡಿದೀರಾ, ಕೌಶಲ್ಯಕ್ಕೆ ಸಂಬಂಧಪಟ್ಟಂತೆ ಅನೇಕ ರೀತಿಯ ಇದು ನಡೀತಾ ಇದೆ ಗೌರ್ಮೆಂಟ್ ಲೆವೆಲ್ ಅಲ್ಲಿ. ಅದನ್ನ ಈಗ ಎಜುಕೇಶನ್ಗೂ ತರ್ತಾ ಇದಾರೆ. ಅವನಿಗೆ ವರ್ಷಕ್ಕೆ ಇಷ್ಟು ಪೀರಿಯಡ್ ಅನ್ನ ನಮ್ಮಲ್ಲಿ ಇದೆ ಸರ್, ಈಗ SUPW ಅಂತ ಹೇಳ್ತೀವಿ, ಸೋಷಿಯಲಿ ಯೂಸ್ಫುಲ್ ಪ್ರೊಡಕ್ಟ್ ವರ್ಕ್ ಅಂತ ಹೇಳ್ತೀವಿ. ಇವೆಲ್ಲವನ್ನ ಕೊಟ್ಟು ಅವನಿಗೆ ಈ ಎಲ್ಲ ಅವನಿಗೆ ಮಾಹಿತಿಗಳನ್ನ ಕೊಟ್ಟು ಆಮೇಲೆ ಮುಂದೆ ಈ ಒಂದು ಆ ಕೌಶಲ್ಯವನ್ನ ಕಲಿಯೋದ್ರಿಂದ ಮುಂದೆ ಏನು ಉಪಯೋಗ ಇದೆ ಇವೆಲ್ಲವನ್ನ ತಿಳಿಸಿ ಅದನ್ನ ಕಲಿಸಿ ಹೊರಗೆ ಬಿಡೋದ್ರಿಂದ ಅಟ್ಲೀಸ್ಟ್ ಅವನಿಗೆ ನನಗೆ ಕೆಲಸ ಸಿಗ್ಲಿಲ್ಲಪ್ಪ ಅಂತ ಅಂದ್ರೂ ಸಹಿತ ಏನೋ ಮಾಡಿ ಬದುಕಬಲ್ಲವನ್ನ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅಂತ ನನ್ನ ಅನಿಸಿಕೆ ಸರ್. ಈಗಿನ ನ್ಯೂ ಎಜುಕೇಶನ್ ಪಾಲಿಸಿಯಲ್ಲಿ ಅದನ್ನ ಒತ್ತಿ ಹೇಳಿದ್ದಾರೆ, ಅವನಿಗೆ ಮಗುವಿಗೆ ಕೌಶಲ್ಯ ಕೊಡಿ, ಬರೀ ಬುಕ್ಕಿನ ಕೀಟವನ್ನಾಗಿ ಮಾಡ್ಬೇಡ್ರಿ ಅವನನ್ನ, ಅವನಿಗೆ ಸ್ವಲ್ಪ ಹೊರಬಿಡಿ, ಅವನಿಗೆ ಅವನಿಗೆ ಬೇರೆ ಕೌಶಲ್ಯಗಳನ್ನ ಕೊಡಿ. ವಾರಕ್ಕೆ ಒಂದು ಪೀರಿಯಡ್ ಎಟ್ಬಿಡು. ಈಗ ಒಂದು ಹೊಸ ಕಾನ್ಸೆಪ್ಟ್ ಬಂದಿದೆ ಸರ್, ಶನಿವಾರವನ್ನ ನೋ ಬ್ಯಾಗ್ ಡೇ ಅಂತಂದು ಮಾಡೋದು ಒಂದಿದೆ. ನೋ ಬ್ಯಾಗ್ ಡೇ ಅಂತಂದ್ರೆ ಅವನಿಗೆ ಹೊರಗೆ ಅವನಿಗೆ ಎಕ್ಸ್ಪೀರಿಯನ್ಸ್ ಆಗ್ಬೇಕು, ಅವನಿಗೆ ಅವ್ನ ಅನ್ವೇಷಿಸಕ್ ಬಿಡ್ಬೇಕು ಅವನ ಪಾರಿಗೆ ಅವನ್ನ. ಈಗ ನಮ್ಮಲ್ಲಿ ಸುಮಾರು ಇನ್ಸ್ಪೈರ್ ಅವಾರ್ಡ್ ಇವೆಲ್ಲ ಇದೇ ಉದ್ದೇಶದ ಮೇಲೆ ರೆಡಿ ಆಗಿರೋದು, ಮತ್ತೆ ಅನೇಕ ಕೆಲಸಗಳನ್ನ ನಡೀತಾ ಇದೆ. ಆದ್ರೆ ಸದ್ಯದ ಮಟ್ಟಿಗೆ ಏನಾಗಿದೆ ಅಂತಂದ್ರೆ, ಆ ಹುಡುಗ ಓದಕ್ ಬಂದ್ಬಿಟ್ಟ ಅಂತಂದ್ರೆ ಅವನ ಮುಖ್ಯ ಇದೇನು ಅಂತಂದ್ರೆ ನಾನು SSLC ಅಲ್ಲಿ ಸ್ಕೋರ್ ಮಾಡ್ಬೇಕು, IAS ಸ್ಕೋರ್ ಮಾಡ್ಬೇಕು. ಹಾಗಾಗಿ ಏನಾಗ್ತಾ ಇದೆ, ಆ ಕೆಲಸಗಳನ್ನ ಬದಿಗೊತ್ತಿ ಬರೀ ಓದೋದನ್ನಷ್ಟೇ ಮಾಡ್ತಿದ್ದಾನೆ. ಬಟ್ ನ್ಯೂ ಎಜುಕೇಶನ್ ಪಾಲಿಸಿಯಲ್ಲಿ ಇದಕ್ಕೊಂದು ವ್ಯವಸ್ಥೆ ಮಾಡಿದ್ದಾರೆ ಅಂತಂದ್ರೆ ನಾವು ತಿಳ್ಕೊಂಡಿದೀವಿ ಸರ್. ನೀವು ಪದ್ಯಗಳನ್ನು ಬರೀತೀರಿ ಅಂತ ಕೇಳಿದೆ. ಸಾಮಾನ್ಯವಾಗಿ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಾದವರು ಅವರು ಬುದ್ಧಿಯಿಂದ ಮಾತಾಡ್ತಾರೆ, ಹೃದಯದಿಂದ ಮಾತಾಡಲ್ಲ ಅನ್ನೋ ಒಂದು ಆಪಾದನೆ ಅಲ್ಲ ಮಾತಿದೆ, ಅದು ಆಪಾದನೆ ಅಂತ ಹೇಳಾರೆ. ಹೇಗೆ ಇದು ಈ ಹೃದಯದಿಂದ ಮಾತಾಡೋ ಅಂತ ಪದ್ಯಗಳು ಬರೆಯೋ ಒಂದು ಗೀಳಿಗೆ ಯಾಕೆ ಅಂಟ್ಕೊಂಡ್ರಿ? ನನಗೆ ಚಿಕ್ಕ ವಯಸ್ಸಿಂದನೂ ಸ್ವಲ್ಪ ಕನ್ನಡ ಅಂದ್ರೆ ಬಹಳ ಇಷ್ಟ ಸರ್. ನಾನು ಹೈಸ್ಕೂಲ್ ಓದಬೇಕಾರಿಂದನು ಕನ್ನಡ ಅಂದ್ರೆ ಬಹಳ ಇಷ್ಟ. ಆಮೇಲೆ ಅವಾಗಿಂದನೇ ನನಗೆ ಸ್ವಲ್ಪ ಈ ಹನಿಗವನಗಳನ್ನ ಇವನ್ನೆಲ್ಲ ಬರೆಯೋ ಒಂದು ರೂಢಿ ಇತ್ತು ನನಗೆ. ಅದು ಸ್ಕೂಲಲ್ಲೂ ಸಹಿತ ಕೆಲವು ಸಾರಿ ಯೂಸ್ ಆಗಿದೆ. ಈಗ ಪಾಠ ಮಾಡ್ತಾ ಮಾಡ್ತಾ ಬೇಜಾರಾಯ್ತು ಅಂತಂದ್ರೆ ನಾನ್ ಬರೆದದ್ದು ಇಲ್ಲ ಯಾರೋ ಬರೆದದ್ದು ಇಲ್ಲ ಶ್ಲೋಕಗಳನ್ನೋ ವಚನಗಳನ್ನೋ ಇಂಥವನ್ನೇನೋ ಹೇಳಿ ಅಂದ್ರೆ ಏಕತಾನತೆಯನ್ನ ಹೋಗ್ಲಾಡ್ಸೋದಕ್ಕೆ. ಈಗ ಗಣಿತ ಅಂದ್ರೆ ನೀವೆಲ್ಲ ಹೇಳ್ಬಿಡ್ತೀವಿ ಡ್ರೈ ಸಬ್ಜೆಕ್ಟ್ ಅಂತ ಹೇಳ್ಬಿಡ್ತೀವಿ ಸರ್. ಗಣಿತ ಅಂದ್ರೆ ಏನು ಅಂತಂದ್ರೆ ಸರ್ ಅವೇ ನಂಬರು ಸರ್ ಅಲ್ಲಿ ಕೊಡೋದು, ನೀವ್ ಏನೇ ಹೊರಗಿಂದ ಹೇಳಕ್ ಹೋದ್ರಿ ಅಂದ್ರೆ ಗಣಿತಾನೆ ಹೇಳ್ಬೇಕು. ನಾನು ಈಗ ಕನ್ನಡ ಪಾಠ ಮಾಡೋರು ಒಂದು ಮಹಾಭಾರತದ ಏನೋ ಒಂದು ಇನ್ಸಿಡೆಂಟ್ ಬರುತ್ತೆ ಅಂತಂದ್ರೆ ಮಹಾಭಾರತದ ಒಂದು ಕಥೆನೆ ಹೇಳ್ಬೋದು. ಬಟ್ ನಾನು ಗಣಿತದಲ್ಲಿ ಮಹಾಭಾರತದ ಕಥೆಯನ್ನಾಗ್ಲಿ ಅಥವಾ ರಾಮಾಯಣದ ಕಥೆಯನ್ನಾಗ್ಲಿ ಅಥವಾ ನೀತಿ ಕಥೆಗಳನ್ನಾಗ್ಲಿ ತರೋದಕ್ಕಾಗಲ್ಲ. ಅವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಯಾವ್ದೋ ಒಂದು ವಿಷಯದಲ್ಲಿ ಅವ್ರಿಗೆ ಒಂದು ಸಣ್ಣದೇನೋ ಒಂದು, ಫಾರ್ ಎಕ್ಸಾಂಪಲ್ ನಾನು ವೃತ್ತ ಪಾಠ ಮಾಡ್ತಾ ಇದ್ದೀನಿ, ವೃತ್ತ ಪಾಠ ಮಾಡೋದ್ರಲ್ಲಿ ಜ ಕಂಸ ಇಂಥವೆಲ್ಲ ಬರುತ್ತೆ. ಕಂಸ ಅಂತಂದ ನನಗೆ ಕಂಸನ ಬಗ್ಗೆ ಹೇಳಾಗತ್ತಿಲ್ಲ, ಬಟ್ ಅವರಿಗೆ ಆ ಏಕತಾನೆ ತನ್ನ ಹೋಗ್ಲಾಡಿಸೋದಕ್ಕೆ ಕಂಸ ಅನ್ನೋ ಒಂದು ಪದ ಬೇರೆ ಎಲ್ಲೋ ಯೂಸ್ ಮಾಡಿದೀರ ನೀವು, ಎಲ್ಲಿ ಯೂಸ್ ಮಾಡಿದಿರಿ ಹೇಳಿ ಅಂತಂದಾಗ ಅವನು ರಾಮಾಯಣ ಮಹಾಭಾರತ ಇಂಥವ್ ಹುಡ್ಕಕ್ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಅವನಿಗೆ ಹೇಳದೆ ಕೃಷ್ಣನ ಮಾವ ಇದ್ದ ಹಿಂಗ್. ಸೊ ಈ ತರದನ್ನ ಮಾಡ್ತಾ ಮಾಡ್ತಾ ಹಾಗೇನೆ ನನಗನ್ಸ್ತು ಕೆಲವು ಸರಿ ಆ ಏಕತಾನತೆನ ಹೋಗ್ಲಾಡಿಸ್ಬೇಕು ಅಂದ್ರೆ ಹೊರಗಿಂದ ಏನಾದ್ರು ವಿಷಯಗಳನ್ನ, ನೀತಿ ಕಥೆಗಳನ್ನ ಸುಮಾರು ಈ ತರ ಕಥೆಗಳನ್ನ ಹೇಳ್ತಿರ್ತೀನಿ ಸರ್ ನಾನು. ಕರ್ಜಿಗಿ ಅವ್ರದ್ದು ಅವ್ರ ಕಥೆಗಳು, ಅವ್ರದ್ದು ಸುಮಾರು ಕಥೆಗಳು ಬರುತ್ತೆ, ವಿಡಿಯೋಸ್ ಬರುತ್ತೆ, ಅದನ್ನೆಲ್ಲ ನಾವು ನೋಡ್ತಾ ಇರ್ತೀವಿ, ಅದನ್ನ ಹೇಳ್ತಾ ಇರ್ತೀವಿ. ಹಾಗೆ ನನ್ನದು ಕೆಲವೊಂದು ಏನಾರು ಇರ್ಲಿ ಅಂತಂದು ಹನಿಗವನಗಳನ್ನ ಕವನಗಳನ್ನ ಬರಿತೀನಿ. ಇವನ್ನ ಅನೇಕ ನನ್ನ ಮಕ್ಳಿಗೂ ಹೇಳಿದೀನಿ, ಮಕ್ಳು ಇಷ್ಟಪಟ್ಟಿದ್ದಾರೆ. ಅಷ್ಟೇ ಅಲ್ಲದೇನೆ ಕೆಲವ್ರು ಫಾಲೋನು ಸಹಿತ ಮಾಡ್ತಾ ಇದ್ದಾರೆ. ನಾನು ಹೇಳ್ತೀನಿ ಅವರಿಗೆ, ಬರೀ ಓದೋದನ್ನ ಎಲ್ಲರೂ ಮಾಡ್ತಾರೆ, ಹೊರಗಿಂದ ಏನಾದ್ರು ಸ್ವಲ್ಪ ಅಂದ್ರೆ ಒಂದು ಮುಂದೆ ಏನಾರ ನಾವು ನಮ್ಮ ಓದನ್ನೆಲ್ಲ ಮುಗಿಸ್ಕೊಂಡು ನೋಡಿದಾಗ ನಾವು ಏನೋ ಒಂದು ಮಾಡಿದೀವಿ ಅನ್ನೋದಕ್ಕೆ ಇಂಥ ಪ್ರಬಂಧಗಳನ್ನ ಬರೆಯೋದು ಅಥವಾ ಕವನಗಳನ್ನ ಬರೆಯೋದು ಕಥೆಗಳನ್ನ ಬರೆಯೋದು ಅಥವಾ ಅಟ್ಲೀಸ್ಟ್ ನಮಗೆ ಬರೆಯಕ್ಕಾಗ್ಲಿಲ್ವಾ, ಒಳ್ಳೊಳ್ಳೆ ಬುಕ್ಸ್ ಇದಾವ ಸರ್ ಅವನ್ನ ಓದಿ ನಿಮಗೆ ನಾಲೆಜ್ ಅನ್ನ ಹೆಚ್ಚಿಗೆ ಮಾಡ್ಕೊಳ್ಳಿ ಅಂತ ನಾನು ಮಾಡ್ಕೊಳೋದಕ್ಕಾದ್ರೂ ಆಗುತ್ತೆ ಅಂತ ಹೇಳ್ತಾ ಇರ್ತೀನಿ. ಹಾಗಾಗಿ ಸುಮಾರು ಜನ ನಮ್ಮ ಲೈಬ್ರರಿ ಸುಮಾರು ಬುಕ್ಸ್ ಇದೆ ಸರ್, ಸುಮಾರು ಜನ ಓದ್ತಿರ್ತಾರ ಬುಕ್ಸ್ ಅನ್ನ. ಸೊ ನನಗೆ ಇದು ಒಂದು ಏಕತಾನತೆ, ನನ್ನ ಏಕತಾನತೆಯನ್ನ ಮತ್ತೆ ಮಕ್ಕಳ ಏಕತಾನತೆಯನ್ನ ಕಳೆಯೋದಕ್ಕೆ ಒಂದು ಮಾರ್ಗ ಅಂತ ಇಟ್ಕೊಂಡಿದ್ದೀನಿ ಸರ್ ನಾನು. ತೀರಾ ಈಗ ಕೆಲವು ಕುವೆಂಪು ಈ ತರದ ಆ ಲೆವೆಲ್ಗೆ ಕವನಗಳಲ್ಲದ್ರು ಸಹಿತ ಓದಿ ಒಂದ್ 10 ನಿಮಿಷ ಖುಷಿ ಪಡ್ಬೋದು ಆ ಲೆವೆಲ್ಗೆ ಬರಿತೀನಿ ಸರ್ ನಾನು. ನಿಮ್ಮ ಆತ್ಮತೃಪ್ತಿ? ನಮ್ಮ ಆತ್ಮತೃಪ್ತಿಗೆ ಬರಿತೀನಿ ಸರ್ ಅಷ್ಟೇ. ಸುಮಾರು ಜನ ಯುವಕರು ಸಿಟಿ ಬಿಟ್ಟು ಹಳ್ಳಿಗೆ ಬಂದ್ಬಿಟ್ರು, ಆ ಹಳ್ಳಿನಲ್ಲಿ ಬಂದಾಗ ನಿಮ್ಮ ಸಂಪರ್ಕಕ್ಕೆ ಬಂದಾಗ ಅವರಿಗೆ ಏನು ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇದ್ರು ಸರ್? ಹಳ್ಳಿಯಲ್ಲಿ ಈ ಸಾಮಾನ್ಯ ರೈತರ ಮಕ್ಕಳು ಏನ್ ಮಾಡ್ತಾರೆ ಅಂತಂದ್ರೆ, ಈಗಾಗಲೇ ಮುಂಚೆ ನಾವು ಮಾತಾಡಿದ್ದನ್ನ, 1 ಎಕರೆ 2 ಎಕರೆ ಜಮೀನು ಇರುವಂತ ಬಹಳ ಜನ ಇದಾರೆ. ನನ್ನ ರಿಲೇಟಿವ್ಸ್ ಇದಾರೆ ಸರ್ ಸುಮಾರು ಜನ. ಈ ಹಳ್ಳಿ ಬಿಟ್ಟು ಹೋಗಿದ್ದ ಕಾರಣ ಏನು ಅಂತಂದು, ಒಂದು ಮಳೆ ಇಲ್ಲ ಅಂತಂದು, ಆಮೇಲೆ ಕಡಿಮೆ ಜಮೀನಿದೆ, ನಾವಿಬ್ರು ಮೂವರಿದ್ದೀವಿ ಅಂತಂದು ಸಿಟಿಗೆ ಹೋದ್ರು, ಇಲ್ಲಿ ಕೆಲಸ ಮಾಡಕ್ ಯಾರು ಸಿಕ್ತಿಲ್ಲ ಅಂತಂದು, ಅಥವಾ ಆ ವ್ಯವಸಾಯ ನಮಗೆ ಲಾಭದಾಯಕ ಅಲ್ಲ ಅಂತಂದು ಸುಮಾರು ಜನ ಸಿಟಿಗೆ ಹೋದ್ರು. ಆದ್ರೆ ಯಾವಾಗ ಆ ಕೊರೋನಾ ಬಂತಲ್ಲ, ಬೆಂಗಳೂರು ಜೀವನ ಹೇಗೆ ಅಂತಂದ್ರೆ, ಇವತ್ತಿಂದು ದುಡಿಯೋದು, ಇವತ್ತಿಂದು ತಿನ್ನೋದು, ಇವತ್ತಿಗೆ ಸರಿ ಹೋಗೋದು, ಈ ಒಂದು ಜೀವನ ಇರುವಂತ ಬಹಳ ಜನ ಇದಾರೆ ಸರ್. ನಮಗೆ ಗೊತ್ತಿದೆ ಎಲ್ಲರಿಗೂ, ನಾವು ಎಲ್ಲರೂ ಇಂಜಿನಿಯರ್ ಹಾಕಾಗಲ್ಲ, ಎಲ್ಲರೂ ಡಾಕ್ಟರ್ ಹಾಕಾಗಲ್ಲ. ಪಾಪ ಇಲ್ಲಿಂದ ಹೋಗಿರೋಂತ ಎಷ್ಟೋ ಜನ ಸೆಕ್ಯೂರಿಟಿ ಆಗಿ ಕೆಲಸ ಮಾಡ್ತಿದ್ದಾರೆ, ಎಷ್ಟೋ ಜನ ಕಾರ್ಪೆಂಟರ್ ಆಗಿ ಕೆಲಸ ಮಾಡ್ತಿದ್ದಾರೆ, ಎಷ್ಟೋ ಜನ ಈ ವುಡ್ ವರ್ಕ್ಸ್ ಅಥವಾ ಮನೆ ಕಟ್ಟೋ ಕೆಲಸ, ಗಾರೆ ಕೆಲಸ ಇವನ್ನೆಲ್ಲ ಮಾಡ್ತಾ ಇದ್ದಾರೆ. ಇವರಿಗೆ ಒಂದೇ ಸರಿ ಲಾಕ್ಡೌನ್ ಅಂತ ಬಂದಾಗ, ಯಾವಾಗ ಅವರಿಗೆ ಡೈಲಿ ಕೆಲಸ ಸಿಗದಂಗಾಯ್ತು, ಅವರಿಗೆ ಬೇರೆ ಮಾರ್ಗನೇ ಇರಲಿಲ್ಲ. ಸಿಟಿ ಬಿಟ್ಟು ಬರಲಿಲ್ಲ ಅಂತಂದ್ರೆ ಅಲ್ಲಿ ಬದುಕಕ್ಕಾಗಲ್ಲ, ಅಲ್ಲಿ 5,000, 6,000, 10,000 ಹಿಂಗೆ ಬಾಡಿಗೆ ಕೊಟ್ಕೊಂಡು ಮನೆ ಇಟ್ಕೊಂಡು ಇರಕ್ಕಾಗ್ಲಿಲ್ಲ. ಹಾಗಾಗಿ ಏನ್ ಮಾಡಿದ್ರು ಅಂತಂದ್ರೆ, ಗಂಟು ಮೂಟೆ ಸಮೇತ ಇಲ್ಲಿಗೆ ಬಂದ್ರು. ಇವತ್ತು ಎಷ್ಟೋ ಜನ ಮತ್ತೆ ವಾಪಸ್ ಹೋಗದೆ ಇಲ್ಲೇ ಕೆಲಸ ಮಾಡೋಣ, ಇದೇ ಒಂದು ನೆಮ್ಮದಿ ಜೀವನ, ಅಲ್ಲಿ ಬೇಡ ಅಂತ ಇರೋರು ಇದ್ದಾರೆ. ಆದ್ರೆ ಒಂದು ಸರಿ ಬೆಂಗಳೂರನ್ನ ತಲುಪಿ, ಒಂದು ಸರಿ ಬೆಂಗಳೂರನ್ನ ಮುಟ್ಟಿ ಅಲ್ಲಿ ಸೆಟ್ಲ್ ಆಗಿರೋರು, ಕೆಲಸ ಮಾಡ್ಕೊಂಡು ನಾನು ಇರ್ಬಲ್ನಪ್ಪ ಅನ್ನೋರು ಮತ್ತೂ ಸಹಿತ ಕರೋನಾ ಆದ್ಮೇಲೆ ವಾಪಸ್ ಬಂದವರು ಇದ್ದಾರೆ. ಸೊ ಮಧ್ಯದಲ್ಲಿ ಅವ್ರಿಗೆ ಒಂದಷ್ಟು ಕಷ್ಟ ಆಗಿದ್ ನಿಜ. ಯಾಕೆ ಅಂತಂದ್ರೆ ಸಿಟಿಯಿಂದ ಬಂದ ಹಳ್ಳಿಗೆ ಬಂದಾಗ ವಾತಾವರಣಕ್ಕೆ ಅಂತಂದ್ರೆ, ಈಗಾಗಲೇ ಒಂದು ಫ್ಯಾಮಿಲಿಯಲ್ಲಿ ಒಬ್ಬ ದುಡಿತಾ ಇದ್ದಾನೆ, 1 ಎಕರೆ 2 ಎಕರೆ ಜಮೀನಿದೆ, ಅಲ್ಲಿಗೊಂದು ಫ್ಯಾಮಿಲಿ ಬಂದಾಗ ಅವ್ರ ಫ್ಯಾಮಿಲಿಗೆ ಸ್ವಲ್ಪ ಕಷ್ಟ ಆಗಿರ್ಬಹುದು. ಅದೇನಾಯ್ತು ಅಂತಂದ್ರೆ, ಬರ್ತಾ ಬರ್ತಾ ಅಡ್ಜಸ್ಟ್ ಆಗಿದ್ದಾರೆ, ಕೆಲವ್ರು ಮತ್ತೆ ಕರೋನಾ ಮುಗಿದ್ಕೊಳ್ಳೆ ಮತ್ತೆ ವಾಪಸ್ ಹೋಗಿದ್ದಾರೆ. ನಮ್ಮ ರಿಲೇಷನ್ ಅಲ್ಲಿ ಸಹಿತ ಸುಮಾರು ಜನ ಬಂದ್ರು, ಸುಮಾರು ಜನ ಹೋದ್ರು, ನಡೀತಾ ಇದೆ ಸರ್ ಇದು. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ಈ ಪ್ರಸಕ್ತ ದಿನಮಾನದ ತಲ್ಲಣಗಳಿದಾವಲ್ಲ, ಇವನ್ನ ಕಾವ್ಯದ ರೂಪವೋ ಅಥವಾ ಕತೆ ರೂಪದಲ್ಲೋ ಪ್ರಕಟ ಮಾಡಿದಾಗ ಸಮಾಜದ ಒಂದು ಪ್ರಸ್ತುತ ಸಮಾಜಕ್ಕೆ ನೀವು ಹೆಚ್ಚು ಮುಖಾಮುಖಿ ಆಗ್ತೀರಿ ಅನ್ನೋ ಒಂದು ರೀತಿಯಲ್ಲಿ ಈ ಒಂದು ಪ್ರಶ್ನೆ ಕೇಳಿದೆ. ಒಳ್ಳೆಯದು ವಾಗೀಶ್ ಆರಾಧ್ಯ ಮಠ ಅವರೇ, ಗಣಿತದ ಮೇಷ್ಟ್ರು, ಜೊತೆಗೆ ಎಲ್ಲ ಯಾರನ್ನ ಕಂಡ್ರೆ ಹೆದರದಲ್ಲೇ ಇದ್ರು, ನಿಮ್ಮನ್ನ ಕಂಡ್ರೆ ಹುಡುಗರುಗಳು ಒಂದು ರೀತಿ ಗೌರವ ಮತ್ತೆ ಹೆದರಿಕೆ ಎರಡು ಮಿಕ್ಸ್ ಆಗಿ ಇಟ್ಟಿರ್ತಾರೆ. ಏನೇನೋ ಕನಸುಗಳು ಕಟ್ಕೊಂಡಿದ್ದೀರಿ. ಗಣಿತದಲ್ಲಿ ಯಾರು ಉತ್ತಮವಾಗಿರ್ತಾರಲ್ಲ ಸರ್, ನನ್ನ ಒಂದು ಅನುಭವ, ನಾನು ನನ್ನ ಮಕ್ಳಿಗೆ ಬಹಳ ಹೇಳ್ತಾ ಇರ್ತೀನಿ, ಗಣಿತದಲ್ಲಿ ಯಾರು ಉತ್ತಮವಾಗಿ ಸಾಧನೆ ಮಾಡಿರ್ತಾರೋ ಅಥವಾ ಉತ್ತಮವಾಗಿರ್ತಾರೋ ಅವ್ರೆಂದೂ ಫೇಲ್ ಆಗಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ ಸರ್. ಬೇರೆ ಏನೋ ಮಾಡೋದಕ್ಕೆ